ಸಭಾಧ್ಯಕ್ಷರಿಂದ ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಇದೀಗ ಕೇಳಿ ಸ್ವಾತಂತ್ರ್ಯ ಅಮೃತ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳ್ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳೋಣ ದೇವದುರ್ಗ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಮತ್ತು ಕೃಷಿ ಇಲಾಖೆ ಯೋಜನೆ ಕುರಿತು ಡಾಕ್ಟರ್ ಪ್ರಿಯಾಂಕ ಎಸ್ ಅವರೊಂದಿಗೆ ಸಂದರ್ಶನ, ನಂತರ ಹವಾಮಾನ ವರದಿ, ಪೇಟೆ ಧಾರಣೆ ಮತ್ತು ಜಿ ಕರಿಯಪ್ಪ ಮಸ್ತರ್ ಅವರಿಂದ ದೊಪ್ಪಿ ನಡೆದ ಪದಗಳು. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ದೇವದುರ್ಗ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಮತ್ತು ಕೃಷಿ ಇಲಾಖೆ ಯೋಜನೆಗಳ ಕುರಿತು ಸಹಾಯಕ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪ್ರಿಯಾಂಕ ಎಸ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಮತ್ತು ಕೃಷಿ ಇಲಾಖೆಯಿಂದ ಏನೇನು ರೈತರಿಗೆ ಸಹಾಯ ಸೌಲಭ್ಯಗಳು ಸಿಗ್ತಾ ಇದ್ದಾವೆ, ಮುಂಗಾರು ಹಂಗಾಮಿರ್ಬೋದು ಹಿಂಗಾರು ಹಂಗಾಮಿನಲ್ಲಿ ಯಾವ ರೀತಿ ಬೆಳೆಗಳು ಬಂತು, ಜೊತೆಗೆ ಸದ್ಯದ ಪರಿಸ್ಥಿತಿಯಲ್ಲಿ ಬೆಳೆಗಳು ಹೇಗಿದ್ದಾವೆ, ಕೃಷಿ ಇಲಾಖೆ ರೈತರಿಗೆ ಏನು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದೆ, ಒಟ್ಟಾರೆ ದೇವದುರ್ಗ ತಾಲೂಕಿನಲ್ಲಿ ಪರಿಸ್ಥಿತಿ ಕೃಷಿದು ಹೇಗಿದೆ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ದೇವದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದಂಥ ಡಾಕ್ಟರ್ ಪ್ರಿಯಾಂಕ್ ಅವರು ನಮ್ಮ ರೈತರೊಂದಿಗೆ ಹಂಚ್ಕೋತಾ ಇದ್ದಾರೆ. ಬನ್ನಿ ಅವರಿಂದ ವಿಚಾರವನ್ನು ತಿಳ್ಕೊಳ್ಳೋಣ. ಡಾಕ್ಟರ್ ಪ್ರಿಯಾಂಕ್ ಅವರೇ, ಮೊದಲನೇದಾಗಿ ಹೇಳಿ, ದೇವದುರ್ಗ ತಾಲೂಕಿನಲ್ಲಿ ಒಟ್ಟಾರೆ ಹಿಂಗಾರು ಹಂಗಾಮಿನ ಕ್ಷೇತ್ರ ಯಾವ್ಯಾವ ಬೆಳೆಗಳಲ್ಲಿ ಎಷ್ಟೆಷ್ಟು ಬಿತ್ತನೆ ಆಗಿದೆ, ಜೊತೆಗೆ ಗುರಿ ಸಾಧನೆ ಆಗಿದೆ ಅಂತೀರಾ ಅಥವಾ ಇನ್ನೂ ಬಿತ್ತನೆ ಆಗ್ತಕ್ಕಂಥ ಕ್ಷೇತ್ರ ಯಾವ್ಯಾವ ಬೆಳೆಗಳಿದೆ ಅಂತ? ಈಗ ಹಿಂಗಾರು ಹಂಗಾಮು ನಡೀತಾ ಇದೆ. ಹಿಂಗಾರು ಹಂಗಾಮಿನಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ಬರುವಂಥದ್ದು ಹಿಂಗಾರಿ ಜೋಳ. ಅದರಲ್ಲಿ ಹಿಂಗಾರಿ ಜೋಳದಲ್ಲಿ ಈಗ 54% ಅಷ್ಟು ಬಿತ್ತನೆ ಆಗಿದೆ. ನಮ್ಮ ಗುರಿ ಇದ್ದಿದ್ದು 23,367 ಹೆಕ್ಟರ್ ಇತ್ತು. ಇಲ್ಲಿವರೆಗೂ ಕೇವಲ 12,500 ಅಷ್ಟು ಹೆಕ್ಟರ್ ಅಷ್ಟು ಬಿತ್ತನೆ ಆಗಿದೆ. ಇನ್ನು ಹೆಚ್ಚಾಗಿ ಬರೋದು ಅಂದರೆ ನಮ್ಮಲ್ಲಿ ಶೇಂಗಾ, ಅದು 9,300 ಹೆಕ್ಟರ್ ಬರ್ತದೆ. ಅದು ಇನ್ನೂ ಈಗ ತಾನೇ ಬಿತ್ತನೆ ನಡೀತಾ ಇದೆ. ಇನ್ನೂ ಕೆಲವೊಂದಿಷ್ಟು ದಿವಸ ನಾವು ಇನ್ನು ಮೊನ್ನೆ ತನಕನೂ ಕೂಡ ನಾವು ಶೇಂಗಾ ಬೀಜ ಕೂಡ ಹಂಚಿದ್ದೀವಿ. ಇನ್ನೂ ಬಿತ್ತನೆ ಕೂಡ ಇನ್ನೂ ಕೆಲವೊಂದು ಕಡೆ ಸರಿಯಾಗಿ ಇನ್ನೂ ಆಗಿಲ್ಲ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಒಂದು 15% ಅಷ್ಟು ಅದು ಒಂದು ಬಿತ್ತನೆ ಆಗಿದೆ. ಅದು ಬಂದರೆ ಇನ್ನು ಕಡಲೆಯಲ್ಲಿ 12,094 ಹೆಕ್ಟರ್ ಅಷ್ಟು ನಮ್ಮದು ಗುರಿ ಇದೆ. ಆದರೆ ಕೇವಲ 3,319 ಹೆಕ್ಟರ್ ಅಷ್ಟು ಗುರಿ ಏನು ಸಾಧನೆ ಆಗಿದೆ ಅಂದರೆ ಬಿತ್ತನೆ ಆಗಿದೆ. ಇನ್ನು ಅದು ಬಿಟ್ಟರೆ ನಮ್ಮಲ್ಲಿ ಇದಿಷ್ಟೇ ಮೇಜರಾಗಿ ಬರುತ್ತೆ ಈಗ ಹಿಂಗಾರಿಲಿ. ಇನ್ನು ಸೂರ್ಯಕಾಂತಿ ಒಂದು 150 ಹೆಕ್ಟರ್ ಇತ್ತು. ಆದರೆ ಸೂರ್ಯಕಾಂತಿ ಯಾಕೋ ಈ ಸಾರಿ ರೈತರು ಭಾಳಷ್ಟು ಜನ ಅದಕ್ಕೆ ಹೋಗಿಲ್ಲ. ಅದು ಬಿಟ್ಟರೆ ಇನ್ನು ಯಾವುದು ನಮ್ಮಲ್ಲಿ ಕಾಮನ್ ಆಗಿ ಅಂದರೆ ಸಣ್ಣ ಸಣ್ಣದಾಗಿ ಬರುವಂಥದ್ದು ಅಂದರೆ ಕುಸುಬೆ, ಅಗಸೆ ಅದೆಲ್ಲ ಆಗುತ್ತದೆ. ಅದೆಲ್ಲ ಕುಡಿನೂ ಒಂದು ಒಂದು ನೂರಿನ ಒಂದು 200 ಹೆಕ್ಟರ್ ಇದೆ ಅಷ್ಟೇ. ಅದು ಆಲ್ರೆಡಿ ನಾವು ಈಗ ಮುಂಗಾರಲ್ಲಿ ಹಾಕಿದ್ರಿಂದ ಹಿಂಗಾರಲ್ಲಿ ಯಾವುದೂ ಆಗಿಲ್ಲ, ಅದು ಕೂಡ ಬಿತ್ತನೆ ಆಗಿಲ್ಲ. ಸಮಗ್ರವಾಗಿ ನಮ್ಮದು 57,820 ಹೆಕ್ಟರಷ್ಟು ನಮ್ಮದು ಹಿಂಗಾರು ಭೂಮಿ ಏನು ಬಿತ್ತನೆ ಆಗಬೇಕಾಗಿರುವಂಥದ್ದು ಗುರಿ ಇದೆ. ಅದರಲ್ಲಿ ಕೇವಲ 23,000 ಹೆಕ್ಟರಷ್ಟು ನಮ್ಮದು ಬಿತ್ತನೆ ಆಗಿದೆ, ಅಂದರೆ ಒಂದು 40% ಏನು ಬಿತ್ತನೆ ಆಗಿದೆ. ಹಿಂಗಾರು ಹಂಗಾಮಿನಲ್ಲಿ ಮಳೆಯ ಒಂದು ಪರಿಸ್ಥಿತಿ ಅಥವಾ ಮಳೆಯ ಪ್ರಮಾಣ ಹೇಗೆ ಆಗಿದೆ ಅಂತ ಅನಿಸುತ್ತೆ ನಮಗೆ? ಸಾಕಷ್ಟು ಮಳೆಯಾಗಿ ಒಳ್ಳೆ ರೀತಿಯಿಂದ ಹಸಿ ಆಗಿದೆ ಅಂತಂತೀರಾ? ಇದನ್ನು ಮಳೆ ಕೊರತೆ ಎದ್ದು ಕಾಣಿಸಿದೆ ತಾಲೂಕುಗಳಲ್ಲಿ? ನಮ್ಮ ಬೇರೆ ತಾಲೂಕುಗಳಿಗೆ ಹೋಲಿಸಿದಾಗ ನಮ್ಮಲ್ಲಿ ಮಳೆ ಕಡಿಮೆ ಆಗಿದೆ, ಆದರೆ ಕೊರತೆಯನ್ನು ಆಗಿಲ್ಲ. ನಮ್ಮಲ್ಲಿ ನಮಗೆ ಆಗಬೇಕಾಗಿರೋದಂಥದ್ದು ಒಂದು 23 mm ಆಗಬೇಕಿತ್ತು ಆ್ಯಕ್ಚುಲಾಗಿ ಇದು ಆಗಬೇಕಾಗಿದ್ದು, ಆದರೆ ಅದಕ್ಕೆ ಆ್ಯಕ್ಚುಲಾಗಿ ಆಗಿರೋದು ಅಂದರೆ 26 ಆಗಿದೆ. ಒಂದು 3-4% ಜಾಸ್ತಿ ಆಗಿದೆ, ಆದರೆ ಅದರಿಂದ ಯಾವುದು ಅಂತ ದೊಡ್ಡದಾಗಿ ಬೇರೆ ತಾಲೂಕಿನಲ್ಲಿ ಆದಂಥ ಹಾನಿಯನ್ನು ಆಗಿಲ್ಲ. ನಾವು ರೀಸೆಂಟಾಗಿ ಬಂದಿರುವಂಥ ಮಳೆ ನೋಡಿದರೆ ನಮ್ಮಲ್ಲಿ ಮುಖ್ಯವಾಗಿ ಜಾಲಹಳ್ಳಿ ಮತ್ತು ದೇವದುರ್ಗ ಹೋಬಳಿಗಳಲ್ಲಿ ಸ್ವಲ್ಪ ಭಾಳಷ್ಟು ಬೇರೆ ಹೋಬಳಿಗೆ ಹೋಲಿಸಿದಾಗ ಜಾಸ್ತಿ ಸ್ವಲ್ಪ ಬೆಳೆ ನಷ್ಟ ಆಗಿದೆ. ಅದ್ರ ಪ್ರಕಾರ ನಾವು ಎಲ್ಲನೂ ಎಲ್ಲ ರೈತರಿಗೆ ಮನವರಿಕೆ ಮಾಡಿ ಮತ್ತು ಕೂಡ ನಮ್ಮ ಎಲ್ಲ ಕೃಷಿ ಅಧಿಕಾರಿಗಳು ಕೂಡ ಮತ್ತು ಕಂದಾಯ ಇಲಾಖೆಯವರ ಜೊತೆಗೆ ಸೇರಿಕೊಂಡು ನಮ್ಮವರು ಬೆಳೆ ಸಮೀಕ್ಷೆ ಅಂದರೆ ಬೆಳೆ ಹಾನಿ ಸಮೀಕ್ಷೆಯನ್ನು ಮಾಡಿ ನಾವು ಇವತ್ತಿನವರೆಗೂ ಏನು ಜಿಲ್ಲಾಧಿಕಾರಿಗಳಿಗೆ ವರದಿನ ಒಪ್ಪಿಸಿದ್ದೀವಿ. ಅದು ಬಿಟ್ಟರೆ ಸ್ವಲ್ಪ ಗಬ್ಬೂರಲ್ಲಿ ಒಂದು 10-5 hectare ಒಂದು ಸ್ವಲ್ಪ ನೀಲ್ಗಲನ್ನು ಅಂತ ಒಂದು ಹಳ್ಳಿಯಲ್ಲಾಗಿದೆ. ಅದು ಬಿಟ್ಟರೆ ಬೇರೆಯಲ್ಲಿ ನಮ್ಮಲ್ಲೆಲ್ಲ ಅಷ್ಟೊಂದು ಏನು ಬೇರೆ ತಾಲೂಕಿಗೆ ಹೋಲಿಸಿದಾಗ ಅಷ್ಟೊಂದೇನು ಯಾವುದೇ ಬೆಳೆ ಹಾನಿ ಆಗಿಲ್ಲ. ಈಗ ಹಿಂಗಾರು ಬೆಳೆಗಳಾದಂಥ ಜೋಳ, ಕಡಲೆ ತಾವು ಹೇಳಿದರೆ ಈಗಾಗಲೇ ನಿಮ್ಮ ಇಲಾಖೆಯಿಂದ ಶೇಂಗಾ ಬೀಜ ವಿತರಣೆ ಆಗಿದೆ ರೈತರಿಗೆ. ಶೇಂಗಾ ಬಿತ್ತನೆಯೂ ಆಗಿರ್ಬೋದು, ಇನ್ನೂ ಬಿತ್ತನೆ ಮಾಡ್ತಕ್ಕಂಥ ಒಂದು ಸ್ಥಿತಿಯೊಳಗೆ ರೈತರಿದ್ದಾರೆ. ಈಗ ಹಿಂಗಾರು ಬೆಳೆಗಳ ಪರಿಸ್ಥಿತಿ ಹೇಗಿದೆ ಅಂತೀರಿ? ಬಿತ್ತನೆಯಾದಂಥ ಬೆಳೆಯಲ್ಲಿ ಏನು ಸಮಸ್ಯೆಗಳು ಕಂಡು ಬರ್ತಾ ಇದ್ದಾವೆ? ನಿಮ್ಮ ಇಲಾಖೆಗೆ ಏನಾದರೂ ವರದಿಗಳು ಬಂದಿದ್ದಾವ? ರೈತರು ಹೇಳ್ತಿರ್ತಾರೆ ಏನಾದರೂ ಕಂಪ್ಲೇಂಟ್ಗಳು ಬಂದು ಬೆಳೆಗೆ ಹಂಗಾಗಿದೆ ಹಿಂಗಾಗಿದೆ ಆ ಹುಳ ಬಂದಿದೆ ಅಂತಕ್ಕಂಥದ್ದು, ಏನು ಬೆಳೆಗಳಿಗೆ ಸಮಸ್ಯೆ ಇದೆ, ಅದಕ್ಕೆ ಇಲಾಖೆಯಿಂದ ಏನು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದೀರಿ? ಈಗ ಸದ್ಯಕ್ಕೆ ಶೇಂಗಾ ಬಿತ್ತನೆ ಆಗ್ತಾ ಇದೆ. ಸದ್ಯಕ್ಕೆ ಶೇಂಗಾದಲ್ಲಿ ಯಾವುದೇ ನಮಗೆ ಯಾವುದೇ ಒಂದು ರೋಗ ಅಥವಾ ಕೀಟಬಾಧೆ ಯಾವುದು ನಮಗೆ ಇನ್ನೂವರೆಗೂ ಯಾವುದರಿಂದ ಯಾರಿಂದನೂ ಕೂಡ ರೈತರಿಂದನೂ ಕೂಡ ದೂರು ಬಂದಿಲ್ಲ, ಯಾವುದು ವರದಿನೂ ಆಗಿಲ್ಲ. ಆದರೂ ಕೂಡ ನಾವು ಈಗ ಹಿಂಗಾರು ಈ ಹಂಗಾಮು ಶುರು ಆದಾಗಿಂದನೂ ಎಲ್ಲ ರೈತರಿಗೆ ಬೀಜ ಕೊಡೋಕ್ಕಿಂತ ಮುಂಚೆನೆ ಎಲ್ಲರಿಗೂ ಬೀಜೋಪಚಾರ ಮಾಡಬೇಕು ಅಂತ ಆಂದೋಲನಗಳನ್ನು ಹಮ್ಮಿಕೊಂಡಿದ್ವಿ. ಎಲ್ಲ ಗ್ರಾಮ ಪಂಚಾಯತಿ ಮತ್ತು ಹಳ್ಳಿಗಳವರು ಮಾಡ್ಕೊಂಡಿದ್ವಿ. ಅದರ ಪ್ರಕಾರ ರೈತರಿಗೆ ಟ್ರೈಕೋಡರ್ಮ, ರೈಸೋಬಿಯಂ ಈ ಥರ ಮುಂತಾದ ಒಂದು ಸೂಕ್ಷ್ಮ ಜೀವಾಣುಗಳನ್ನು ಬಳಸಿಕೊಂಡು ಬೀಜೋಪಚಾರ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಆದ್ದರಿಂದ ರೈತರು ಶೇಂಗಾಗ ಅದೆಲ್ಲ ಮಾಡಿರ್ತಾರೆ. ನಮ್ಮಲ್ಲಿ ಬರುವಂಥ ಬೀಜಗಳು ಕೂಡ ಆಲ್ರೆಡಿ ಬೀಜೋಪಚಾರ ಮಾಡಿದ್ದು ಇರ್ತವೆ, ಆದ್ದರಿಂದ ಅಲ್ಲಿ ಏನು ಅದರಲ್ಲಿ ರೋಗಗಳು ಇನ್ನೂ ಕಂಡು ಬಂದಿಲ್ಲ. ನಮ್ಮಲ್ಲಿ ಮೊನ್ನೆ ನಮಗೆ ಬಂದಿದ್ದು ಏನಂದರೆ ಜೋಳದಲ್ಲಿ ಸೈನಿಕ ಹುಳು ಬಂದಿತ್ತು. ಅದು ಬಿಟ್ಟರೆ ಇನ್ನು ಹತ್ತಿಯಲ್ಲಿ ಅಂದರೆ ಹಳೆ ಅಂದರೆ ಹೋದ ಹಂಗಾಮಿನಲ್ಲಿ ಹಾಕಿದಂಥ ಹತ್ತಿಯಲ್ಲಿ ಸ್ವಲ್ಪ ಚಿಗುರು ಅಂದರೆ ಅಥವಾ ಮೊಗ್ಗು ಹೂಗಳು ಅಲ್ಲಲ್ಲೇ ಒಣಗುವುದು ಅಲ್ಲಲ್ಲೇ ಉದುರೋದು ಅದಾಗಿತ್ತು. ಅದು ಏನಂದರೆ ಒಂದು ಏನಾಗ್ತದೆ ಈ ಬಿಟಿ ಹತ್ತಿಯಲ್ಲಿ ಮೇಕಳೆ ಅನ್ನುವಂಥ ಒಂದು ಬಗ್ ಅಂತ ಕರಿತೀವಿ ಹುಳು ಬರ್ತದೆ. ಆ ತಿಗಣೆಯಿಂದ ಅದು ಏನು ಮಾಡುತ್ತೆ ಈ ಮೊಗ್ಗಿನ ಕೆಳಗಡೆ ಕೂತ್ಕೊಂಡು ರಸವನ್ನು ಹೀರೋದ್ರಿಂದ ಆ ಮೊಗ್ಗುಗಳು ಅಲ್ಲಲ್ಲೇ ಒಣಗಿ ಗಿಡದಲ್ಲಿ ಉಳಿದ್ಬಿಡ್ತವೆ. ನಾವು ಹೋಗಿ ಮುಟ್ಟಿದಾಗ ಅವು ಉದುರ್ತವೆ. ಆ ರೀತಿ ಸ್ವಲ್ಪ ಜಾಸ್ತಿ ನಮಗೆ ಏನು ಒಂದು ಏನು ದೂರುಗಳು ಬಂದಿದ್ದವು. ಅದನ್ನು ನಾವು ಖುದ್ದಾಗಿ ನಾನು ಮತ್ತು ನಮ್ಮೆಲ್ಲ ಕೃಷಿ ಅಧಿಕಾರಿಗಳು ಅದಲ್ಲೇ ಕೂಡ ರಾಯಚೂರು ಯೂನಿವರ್ಸಿಟಿಯಿಂದನೂ ಕೂಡ ಸೈಂಟಿಸ್ಟ್ನ ಅಂದರೆ ವಿಜ್ಞಾನಿಗಳನ್ನು ಕರೆಸಿ ಎಲ್ಲ ಹೂಗಳಿಗೂ ಕೂಡ ಎಲ್ಲೆಲ್ಲಿ ರೈತರಿಂದ ದೂರುಗಳು ಬಂದಿರ್ತವೆ ಅದಲ್ಲದೆ ಕೂಡ ನಮಗೆ ಎಲ್ಲೆಲ್ಲಿ ಬೆಳೆಗಳು ಚೆನ್ನಾಗಿದ್ದಾವೆ ಅಲ್ಲೆಲ್ಲಿ ರೋಗಗಳು ಕಂಡು ಬರ್ತವೆ ಎಲ್ಲ ವಿಸಿಟ್ ಮಾಡಿದಾಗ ನೋಡಿದಾಗ ನಮಗೆ ಎಲ್ಲೆಲ್ಲಿ ಆ ಥರ ತೊಂದರೆಗಳು ಕಂಡು ಬಂದಾಗ ನಾವು ಈ ಯಾವುದು ಈ ಹತ್ತಿಲಿ ಇದೊಂದು ಜಾಸ್ತಿ ಎಲ್ಲದ ಕಡೆ ಕಂಡು ಬಂದಿದ್ದರಿಂದ ಇದಕ್ಕೆ ನಾವು ಓಶಿನ ಒಂದು ಕೆಮಿಕಲ್ನ ಅದ್ರ ಜೊತೆಗೆ ಸ್ವಲ್ಪ ಪ್ಲಾನ್ ಫಿಕ್ಸ್ ಅನ್ನೋದು ಅದು ಒಂದು ಗ್ರೋತ್ ರೆಗ್ಯುಲೇಟರ್ ಅಂದರೆ ಏನು ಹೂಗಳನ್ನು ಉದುರದಂಗೆ ಉಳಿಸ್ಕೊಳ್ಳುತ್ತದೆ. ಇವುಗಳನ್ನು ಕೂಡ ಮಿಶ್ರಣ ಮಾಡಿ ನೀವು ಎಕರೆಗೆ ಒಂದು ಡಬ್ಬಿಗೆ ಹಾಕಿಬಿಟ್ಟು ನಿಮ್ಮ ಎಕರೆಗೆ ಆಗೋಷ್ಟು 5 gram ಇದರಲ್ಲಿ ಮಾಡಿಕೊಂಡು ಸಿಂಪರಣೆ ಮಾಡೋದಕ್ಕೆ ಹೇಳಿದ್ವಿ. ಅದು ಬಿಟ್ಟರೆ ಇನ್ನು ಸೈನಿಕ ಹುಳುಗೂ ಕೂಡ ನಾವು ಎಮಮೆಕ್ಟಿನ್ ಬೆಂಜೋಯಿಟು ಮುಂತಾದ ಕೆಮಿಕಲನ್ನು ಏನು ಅಂದರೆ ಒಂದು ಅಕ್ಕಿ ಬರುತ್ತಲ್ಲ ಅಕ್ಕಿದು ಭತ್ತದ ತೌಡ್ ಅಂತ ಅಂತೀವಿ ನಾವು, ಅದರ ಜೊತೆಗೆ ಅದನ್ನು ಒಂದು ಬೇಟ್ ಅಂದರೆ ಏನು ಒಂದು ಬಲೆ ಥರ ಮಾಡಿಕೊಂಡು ಆ ಎಲ್ಲಿ ಸೈನಿಕ ಹುಳುಗಳು ಅವು ಚಲಿಸ್ತಾ ಇರ್ತವೆ ಅಥವಾ ಎಲ್ಲಿ ಕಂಡು ಬರ್ತವೋ ಆ ಒಂದು ಹೊಲದ ಸುತ್ತಮುತ್ತ ಒಂದು ಬಸಿಗಾಲುವೆ ಟೈಪ್ ಮಾಡಿ ಅದರಲ್ಲಿ ಒಂದು ತೌಡಿಗೆ ಆ ಕೆಮಿಕಲನ್ನು ನಾವು ಸ್ಪ್ರೇ ಮಾಡಿ ಅದನ್ನು ತೌಡಿಗೆ ಬೆಲ್ಲದ ಪಾಕ ಜೊತೆಗೆ ಅದನ್ನು ಮಾಡಿ ಅದರಲ್ಲಿ ಹಾಕೋದ್ರಿಂದ ಆ ವಾಸನೆಗೆ ಅವು ಬಂದು ಅವುಗಳನ್ನು ನಾವು ಹತೋಟಿ ಮಾಡಬಹುದಾಗಿದೆ. ಸೊ ಇದು ಒಂದು ಬಂದಿದೆ. ಅದು ಬಿಟ್ಟರೆ ಇನ್ನು ಏನು ತೊಗರಿಯಲ್ಲಿ ಕಾಯಿ ಕೊರಕ ಅದು ಏನಾದರೂ ಬಂದರೂ ಕೂಡ ಅದಕ್ಕೂ ಕೂಡ ಎಮ್ಎಮ್ಯಾಕ್ಟಿನ್ ಬೆಂಜೋಯೇಟ್ನ ನಾವು ಸ್ಪ್ರೇ ಮಾಡ್ಬೋದಾಗಿದೆ. ಅದ್ರ ಜೊತೆಗೆ ಏನಾದರೂ ನಾವು ತೊಗರಿಯಲ್ಲಿ ಈಗ ಸ್ವಲ್ಪ ಮಳೆ ಅಥವಾ ಯಾವುದೇ ಒಂದು ವಾತಾವರಣದಿಂದ ಏನಾದರೂ ಹೂವು ಉದುರ್ತಾ ಇದ್ದರೆ ಅಲ್ಲಿ ನಾವು ಪಲ್ಸ್ ಮ್ಯಾಜಿಕ್ ಅನ್ನೋದನ್ನು ಅದನ್ನು ಒಂದು ಪ್ಯಾಕೆಟ್ನ ಒಂದು ಎಕರೆಗೆ ಅದನ್ನು ನೀರಲ್ಲಿ ಬೆಳೆಸ್ಬಿಟ್ಟು ಒಂದು ಎಕರೆಗೆ ಆಗೋಗಿ ಸಿಂಪರಣೆ ಮಾಡೋದಕ್ಕೆ ಹೇಳ್ತಾ ಇದ್ದೀವಿ. ಅದು ಬಿಟ್ಟರೆ ಇನ್ನು ಯಾವುದು ಅಂತ ದೊಡ್ಡದಾಗಿ ಕಡಲೆ ಬೆಳೆ ನಮ್ಮಲ್ಲಿ ಅಷ್ಟೊಂದು ಎಲ್ಲೂ ಜಾಸ್ತಿ ಬಿತ್ತನೆ ಆಗದೇ ಇರೋದ್ರಿಂದ ಇದುವರೆಗೂ ಯಾವುದು ಅಂಥದ್ದು ಯಾವುದೋ ದೊಡ್ಡದಾಗಿ ನಮಗೆ ರೋಗ ಅಥವಾ ಒಂದು ಮಾರಕವಾದಂಥದ್ದು ಯಾವುದೋ ನಮ್ಮ ದೂರುಗಳು ಬಂದಿಲ್ಲ. ನಾವು ಆದರೂ ಕೂಡ ಎಲ್ಲ ಓವರಲ್ ಆಗಿ ನಾವು ವೀಕ್ಷಣೆ ಮಾಡಿದಾಗ ಕಡಲೆ ಬೆಳೆ ಅಂತ ದೊಡ್ಡದಾಗಿ ಒಂದು ಪ್ರಮಾಣದಲ್ಲಿ ಇಲ್ಲದೇ ಇರೋದ್ರಿಂದ ಇನ್ನೂ ಯಾವುದೋ ದೇವರುಗಳು ಬಂದಿರೋದಿಲ್ಲ. ವಿಶೇಷವಾಗಿ ಶೇಂಗಾ ಈ ಭಾಗದಲ್ಲಿ ಈ ಒಂದು ಸೀಸನಲ್ಲಿ ಜಾಸ್ತಿ ರೈತರು ಬಿತ್ತಿರ್ತಾರೆ. ಇಲಾಖೆ ರೈತರಿಗೆ ಏನು ಸಲಹೆ ಸೂಚನೆಗಳು ಕೊಡ್ತಾ ಇದೆ? ಯಾವ ತಿಂಗಳಲ್ಲಿ ಬಿತ್ತೋದು ಒಳ್ಳೇದಂತ ಹೇಳ್ತಾ ಇದ್ದೀರಿ? ರೈತರು ಈಗ ಬಿತ್ತಾ ಇದ್ದಾರೆ, ಇನ್ನೂ ಒಂದು ತಿಂಗಳವರೆಗೆ ಬಿತ್ತತಕ್ಕಂಥ ಒಂದು ಪರಿಸ್ಥಿತಿ ಇದ್ದಾವೆ. ಆ್ಯಕ್ಚುಲಿ ಶೇಂಗಾ ಬಿತ್ತಕ್ಕಂಥದ್ದು ಜನವರಿ ಮೊದಲ ವಾರದಲ್ಲಿ ಕೆಲವೊಮ್ಮೆ ಬೇಸಿಗೆ ಶೇಂಗಾವನ್ನು ಹಾಕಲಿಕ್ಕೆ ಶಿಫಾರಸ್ಸಿದೆ. ಇಲಾಖೆ ಈ ಭಾಗದಲ್ಲಿ ಕೆನಾಲ್ ನೀರು ಬೇಗ ಹೋಗತಕ್ಕಂಥ ಒಂದು ಇದರಿಂದ ರೈತರು ಮುಂಚಿತವಾಗಿ ಬಿತ್ತಕ್ಕಂಥ ಇದಕ್ಕೆ ಹೋಗ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಸಮಸ್ಯೆಗಳು ಬರಬಹುದು ಅಂತಕ್ಕಂಥ ವಿಚಾರ, ಕೀಟಬಾಧೆಗಳು. ಇಲಾಖೆಯ ತಜ್ಞರಾಗಿ ರೈತರಿಗೆ ಏನು ಸಲಹೆ ಸೂಚನೆಗಳು ಕೊಡ್ತಾರೆ ಶೇಂಗಾ ಬೆಳೆಗೆ ಸಂಬಂಧಪಟ್ಟಂಗೆ? ಎಲ್ಲ ಕಡೆ ಅದು ಒಂದು ಏನಂದ್ರೆ ಈ ಶೇಂಗಾ ಬೆಳೆ ಒಂದು ಬೇಸಿಗೆ ಕಾಲದ ಬೆಳೆಯಾಗಿ ಬೆಳೀತಾರೆ. ಆದ್ರೆ ನಮ್ಮ ದೇವದುರ್ಗದಲ್ಲಿ ಸ್ವಲ್ಪ ನೀರಾವರಿ ಸೌಲಭ್ಯ ಇರೋದ್ರಿಂದ ಅದನ್ನ ನಾವು ಒಂದು ಬೇಸಿಗೆ ಬೆಳೆ ಅಂತಾನೆ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಆದ್ರೂ ಕೂಡ ನಮ್ಮಲ್ಲಿ ರೈತ ನೀರಾವರಿ ಇದ್ದಾಗ ಅವ್ರು ಬಂದು ನಮಗೆ ಕೇಳಿದಾಗ ನಾವು ಕೊಡ್ಲೇಬೇಕಾಗುತ್ತೆ. ಆದ್ರಿಂದ ನಮ್ಮಲ್ಲಿ ಮೇಜರ್ ಆಗಿ ಅದು ಹೋಗೋದು ಹಿಂಗಾರಿ ಹಂಗಾಮಿನಲ್ಲಿ, ಅದು ಅಂದ್ರೆ ನವೆಂಬರ್ ತಿಂಗಳ ಒಳಗಡೆನೆ ಮುಗಿಸ್ಕೋಬೇಕು. ಆದ್ರೂ ಕೂಡ ಜನರು ಡಿಸೆಂಬರ್ ಎಂಡ್ವರೆಗೂ ಕೂಡ ನಮ್ಮಲ್ಲಿ ಡಿಸೆಂಬರ್ ಕೊನೆವರೆಗೂ ಕೂಡ ಅದನ್ನು ಬಿತ್ತನೆ ಮಾಡ್ತಾರೆ. ಅದರಿಂದ ಏನಾಗ್ತದೆ, ಕೆಲವೊಂದ್ಸರಿ ಮಳೆ ಜಾಸ್ತಿ ಅಥವಾ ಒಳ್ಳೆ ವಾತಾವರಣ ಇದ್ರೆ ಅಲ್ಲಿ ಏನಾಗ್ತದೆ, ಅಲ್ಲಿ ಶೇಂಗಾದಲ್ಲೂ ಕೂಡ ಆರ್ಮಿ ವರ್ಮು ಮತ್ತು ಇನ್ನೊಂದು ಕಟ್ ವರ್ಮ್ ಅಂತ ಬೇರೆ ಹುಳುಗಳೆಲ್ಲ ಬರ್ತವೆ. ಇವೆಲ್ಲ ಬಂದಾಗ ನಾವು ಹೇಗೆ ನಾವು ಇದರಲ್ಲಿ ಹೇಳಿದ್ವಲ್ಲ ಈ ಸೈನಿಕ ಹುಳು ಬರುತ್ತಲ್ಲ ಜೋಳದಲ್ಲಿ, ಅದೇ ರೀತಿ ಅದಕ್ಕೂ ಕೂಡ ನಾವು ಒಂದು ವಿಷದ ಒಂದು ಏನು ಪಾಷಾಣ ಒಂದು ಇಟ್ಬಿಟ್ಟು ಹತೋಟಿ ಮಾಡಬೇಕಾಗತ್ತೆ. ಆದ್ದರಿಂದ ರೈತರು ಆದಷ್ಟು ಬೇಗನೆ ನಮ್ಮಲ್ಲಿ ಅಕ್ಟೋಬರ್ಲೇ ನಾವು ರೈತರಿಗೆ ತಿಳಿಸಿರ್ತೀವಿ ಈ ಥರ ಬೀಜ ಬಂದಿದೆ ತೊಗೊಂಡೋಗಿ ಅಂತ. ಅಕ್ಟೋಬರ್ ಕೊನೆಯಲ್ಲೇ ನಾವು ಬಂದು ಅವರಿಗೆ ಕೊಡ್ತಿರ್ತೀವಿ. ಆದರೂ ಕೂಡ ಅವಾಗೆಲ್ಲ ಬರಲ್ಲ ರೈತರು, ನವಂಬರಲ್ಲೆಲ್ಲ ಬರಗೆ ಬರ್ತಾರೆ, ಕೊನೆಗೂ ಬರ್ತಾರೆ. ಕೆಲವೊಂದ್ಸರಿ ಹತ್ತಿ ಹಾಳಾಗೋಗಿದೆ ನಮಗೆ ಬೇಕು ಅಂದ್ಬಿಟ್ಟು ಹತ್ತಿನ ಕಿತ್ಬಿಟ್ಟು ಮತ್ತೆ ನಮಗೆ ಶೇಂಗಾ ಬೀಜ ಬೇಕು ಅಂತ ತೊಗೊಂಡೋಗ್ತಾರೆ. ನಾವು ಏನೋ ಒಂದು ಬೆಳೆನೇ ಬೆಳಿಬೇಕು, ಒಂದು ಲಾಭ ಪಡ್ಕೋಬೇಕು ಅನ್ನೋ ಒಂದು ರೀತಿಯಿಂದ ನಾವು ಹೋದ್ರೆ ಅದು ಒಂದಲ್ಲ ಒಂದು ಈ ಹಂಗಾಮಿನಲ್ಲಿ ಬರುವಂತ ಒಂದು ವಾತಾವರಣಕ್ಕೆ ಬರುವಂತ ಹುಳಗಳಿಗೆ ಬಾಧೆ ಒಳಗಾಗಿ ನಮಗೆ ಆಕ್ಚುಲಿ ಬರಬೇಕಾಗಿರೋಂಥ ಇಳುವರಿ ಬರದೆ ರೈತರು ತುಂಬ ಕಷ್ಟದಲ್ಲಿ ಒಳಗಾಗ್ತಾರೆ. ಆದ್ರಿಂದ ನವಂಬರ್ ಒಳಗಡೆನೆ ನವಂಬರ್ ಎರಡನೇ ವೀಕ್ ಒಳಗಡೆನೆ ಆದಷ್ಟು ಬೇಗನೆ ಬಿತ್ಕೊಳ್ಳೋದು ತುಂಬ ಒಳ್ಳೇದು ರೈತರಿಗೆ ಅಂತ ನಾವು ಸಲಹೆ ಕೊಡ್ತೀವಿ. ಈಗ ಶೇಂಗಾ ಬೀಜದ ಪೂರೈಕೆ ಹೇಗಾಯಿತು? ಸಾಕಷ್ಟು ಕ್ಷೇತ್ರ ಶೇಂಗಾ ಬರ್ತಾ ಇದೆ ಈ ಭಾಗದಲ್ಲಿ, ಯಾಕಂದರೆ ಬೇಸಿಗೆ ಶೇಂಗಾ ಅಥವಾ ಈ ರಬಿ ಸೀಸನಲ್ಲಿ ಶೇಂಗಾ ಹಾಕ್ತಾ ಇರ್ತಾರೆ ರೈತರು. ಶೇಂಗಾ ಬೀಜಕ್ಕೆ ಸಾಕಷ್ಟು ಬೇಡಿಕೆ ಅಲ್ಲಲ್ಲಿ ನಾವು ನೋಡ್ತಾ ಇದ್ದೇವೆ, ಚೆನ್ನಾಗಿ ಪೂರೈಕೆ ಆತಂತೀರಾ? ಇನ್ನೂ ಕೊರತೆ ಬಿತ್ತ ಇಲಾಖೆಯಿಂದ ಹೇಗೆ? ನಮ್ಮಲ್ಲಿ ಶೇಂಗಾ ಬಿತ್ತನೆ ಆಗಬೇಕಾಗಿರುವಂಥ ಗುರಿ ಇರೋದು ಅಂದರೆ 21,400 ಹೆಕ್ಟೇರ್ ಇದೆ. ಅದರ ಪ್ರಕಾರ ನಾವು ನಮ್ಮಲ್ಲಿ ಯಾವುದೇ ಕೊರತೆ ಇಲ್ಲದಿರಂತೆ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿ ಎಲ್ಲ ಹೋಬಳಿಗೂ ಕೂಡ ರೈತರ ಬೇಡಿಕೆ ಇದ್ದಂತೆ, ಅಂದರೆ ನಮ್ಮಲ್ಲಿ ವಾಡಿಕೆಯಾಗಿ ರೈತರು ಯಾರು ಶೇಂಗಾವನ್ನು ಬಿತ್ತುತ್ತಾರೆ ಹಿಂಗಾರಿಗೆ ಅವರಿಗೆ ಸಂಪೂರ್ಣವಾಗಿ ಒದಗುವಂತೆ ಎಲ್ಲ ಒಂದು ರೈತ ಸಂಪರ್ಕ ಕೇಂದ್ರಗಳಿಗೆ ನಾವು ಏನೋ ಇದರ ಒಂದು ದಾಸ್ತಾನು ಕೊಟ್ಟಿದ್ದೀವಿ. ಆದರೆ ಎಲ್ಲರಿಗೂ ರೈತರಿಗೂ ಇದರಲ್ಲಿ ಏನಾಗಿದೆ, ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ಹತ್ತಿ ಒಂದು ಸ್ವಲ್ಪ ಕೊಳತು ಹೋಗ್ತಾ ಇದೆ, ಏನೋ ಆಗ್ತಾ ಇದೆ ಅಥವಾ ಅದು ಹೋಗಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ರೈತರು ಹತ್ತಿನ ಕಿತ್ಬಿಟ್ಟು ಮತ್ತೆ ಶೇಂಗಾನ ಬಿತ್ತೀವಿ ಅಂತ ಬರ್ತಾ ಇದ್ದಾರೆ. ಆದರೂ ಕೂಡ ನಾವು ಮೊನ್ನೆ ತನಕ ಯಾಕೆ ಇವತ್ತಿನ ತನಕನೂ ಕೂಡ ನಾವು ಶೇಂಗಾ ಬೀಜನ ಎಲ್ಲ ಕಡೆ ಕೊಟ್ಟಿದ್ದೀವಿ, ಅರ್ಕೇರ ಜಾಲಹಳ್ಳಿ ದೇವದುರ್ಗ ನಮ್ಮಲ್ಲಿ ಮೇಜರ್ ಆಗಿ ಇವಿಷ್ಟು ಮೂರು ಹೋಬಳಿಗಳಲ್ಲಿ ನಮ್ಮ ಜಾಸ್ತಿಯಾಗಿ ಇಲ್ಲಿ ಹೋಗೋದು ಶೇಂಗಾ. ಅದು ಬಿಟ್ಟರೆ ಗಬ್ಬೂರು, ಅಲ್ಲಿ ಗಬ್ಬೂರಲ್ಲೂ ಕೂಡ ಎಷ್ಟು ಬೇಡಿಕೆ ಇತ್ತು ಅಷ್ಟು ಕೊಟ್ಟಿದ್ದೀವಿ, ಅಲ್ಲಿ ನಮಗೆ ಅಷ್ಟೊಂದೇನಿಲ್ಲ. ಅದು ಬಿಟ್ಟರೆ ಜಾಲಹಳ್ಳಿ ಅರ್ಕೇರ ಅಲ್ಲೆಲ್ಲನೂ ಮತ್ತು ದೇವದುರ್ಗ ಎಲ್ಲನೂ ಕೂಡ ನಿನ್ನೆ ತನಕನೂ ಕೂಡ ಕೊಟ್ಟಿದ್ದೀವಿ, ಯಾವುದೇ ಒಂದು ತೊಂದರೆಯನ್ನು ಆಗಿಲ್ಲ. ಒಂದು ನಾವು ಏನಿಲ್ಲ ಅಂದರೂ ಕೂಡ 4,000 ಕ್ವಿಂಟಲಷ್ಟು ಓವರಾಲ್ ಎಲ್ಲ ನಮ್ಮ ಒಂದು ದೇವದುರ್ಗ ತಾಲೂಕಿನಲ್ಲಿ ರೈತರಿಗೆ ಬಿತ್ತನೆ ಬೀಜನ ಹಂಚಿದ್ದೀವಿ. ಅದ್ರ ಬಗ್ಗೆ ಬೀಜೋಪಚಾರ ಅನ್ನೋ ಹೇಗೆ ಮಾಡ್ಕೋಬೇಕು ಅಂತಲೂ ಕೂಡ ಹೇಳಿದ್ದೀವಿ. ಆದ್ದರಿಂದ ಆದಷ್ಟು ರೈತರಿಗೆ ಯಾವುದೇ ತೊಂದರೆ ಆಗದೇ ಅವ್ರಿಗೆ ಯಾವುದೇ ಕೊರತೆ ಆಗದಂಗೆನೆ ಎಲ್ಲರಿಗೂ ಬೀಜ ಸಿಗೋ ಹಾಗೆ ನಾವು ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳ್ತೀನಿ. ಈಗ ಕೃಷಿ ಇಲಾಖೆಯಿಂದ ಏನೇನು ಒಂದು ಕೀಟನಾಶಕಗಳು ಇರ್ಬೋದು, ಏನಾದರೂ ಈ ಒಂದು ಲಘು ಪೋಷಕಾಂಶಗಳು, ರೈತರಿಗೆ ಏನೇನು ಪರಿಕರಗಳು ಸಿಗ್ತಾ ಇದ್ದಾವೆ ಈ ಹಿಂಗಾರು ಮತ್ತು ಮುಂಗಾರು ಹಂಗಾಮಿನ ಒಂದು ಸಂದರ್ಭದಲ್ಲಿ? ಈಗ ನಮ್ಮಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮಗೆ ಇಷ್ಟು ದಿವಸ ನಾವು ಈಗ ಹಿಂಗಾರಿಯಲ್ಲಿ ಬೀಜವನ್ನು ನಾವು ಸರಬರಾಜು ಮಾಡಿದ್ದೀವಿ. ಅದಲ್ಲದೆ ಕೂಡ ರೈತರಿಗೆ ಈಗ ನಾವು ಮೊನ್ನೆ ಹೇಳಿದ ಹಾಗೆ ನಾನು ಆಲ್ರೆಡಿ ಹೇಳಿದ ಹಾಗೆ ನಮ್ಮ ಏನು ಯೂನಿವರ್ಸಿಟಿಯಿಂದ ಸೈಂಟಿಸ್ಟ್ಗಳು ಬಂದಿದ್ದರು. ಎಲ್ಲ ರೈತರ ಒಂದು ಹೊಲಗಳಿಗೆ ಭೇಟಿ ನೀಡಿ ಅಲ್ಲಿ ರೈತರಲ್ಲಿ ನಿಜವಾಗ್ಲೂ ಇರುವಂಥ ರೋಗ ಮತ್ತು ಕೀಟಬಾಧೆಗಳಿಗೆ ಸಂಬಂಧಪಟ್ಟಂತೆ ಯಾವ ಯಾವ ಔಷಧಿಗಳು ಬೇಕಾಗ್ತವೆ ಅನ್ನೋದನ್ನು ಕೂಡ ಪಟ್ಟಿ ಮಾಡಿ ನಮ್ಮ ಮುಖಾಂತರ ಜಂಟಿ ಕೃಷಿ ನಿರ್ದೇಶಕರಿಗೆ ಸಲ್ಲಿಸಿದ್ದೀವಿ. ಅದರ ಪ್ರಕಾರ ನಮಗೆ ನಮ್ಮಲ್ಲಿ ಬರುವಂಥ ಸೈನಿಕ ಹುಳು ಆಯಿತು ಅಥವಾ ಬೇರೆ ಬೇರೆ ಬಾಧೆಗಳಿಗೆ ಯಾವಾಗಲೂ ನಮ್ಮಲ್ಲಿ ಬರುವಂಥ ಜಿಗಿ ಹುಳು ಅಥವಾ ಯಾವುದೇ ಒಂದು ರಸ ಇರುವ ಕೀಟಗಳಿಗೆ ನಮ್ಮಲ್ಲಿ ಮೋನೋಕ್ರೋಟಾಫಾಸು, ಅದಲ್ಲದೇ ಎಮಮೆಕ್ಟಿನ್ ಬೆಂಜೋಯ್ಟ್, ಸಾಫ್, ಈ ಥರ ಬೇರೆ ಬೇರೆ ಕೆಮಿಕಲ್ಗಳು, ಅದಲ್ಲದೇ ರೈತರು ಏನಾದರೂ ನಮಗೆ ಒಂದು ಲಘು ಪೋಷಕಾಂಶಗಳು ಏನಾದರೂ ಬೇಕು ಅಂದರೆ ಪ್ರಾಮ್ ಅಂತ ಒಂದು, ಆಮೇಲೆ MN ಲಿಕ್ವಿಡ್ ಅಂದರೆ ಮೈಕ್ರೋನ್ಯೂಟ್ರಿಯಂಟ್ ಲಿಕ್ವಿಡ್ ಅಂತ, ಆಮೇಲೆ ಪಲ್ಸ್ ಮ್ಯಾಜಿಕ್ ಕೂಡ ನಾವು ಅದರ ಬಗ್ಗೆ ಡೆಮೋ ಕೂಡ ಕೊಟ್ಟಿದ್ದೀವಿ. ಆಮೇಲೆ ರೈತರಿಗೆ ಜೈವಿಕ ಒಂದು ಹುಳುಗಳನ್ನು ಕಂಟ್ರೋಲ್ ನಿರ್ವಹಣೆಗೊಳಿಸೋದಕ್ಕೆ ನಮ್ಮಲ್ಲಿ ಟ್ರೈಕೋಡರ್ಮ ಅಂತೆ, ಆಮೇಲೆ ರೈಸೋಬಿಯಂ ಅಂತೆ, ಆಮೇಲೆ ಪಾಸ್ಪಸ್ ಸಾಲ್ಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಒಂದು ಏನು ಬೇಳೆಕಾಳುಗಳಲ್ಲಿ ಬರುವಂಥ ಬೇರೆ ಬೇರೆ ರೋಗಗಳಿಗೆ ಲಘು ಪೋಷಕಾಂಶಗಳು ಮತ್ತು ಎಲ್ಲ ಕೀಟನಾಶಕಗಳು ಮತ್ತು ಎಲ್ಲವೂ ಕೂಡ ನಮ್ಮಲ್ಲಿ ದೊರೀತಾ ಇದ್ದಾವೆ. ಇಲ್ಲಿ ಹಂಗಾಮಿನಲ್ಲಿ ಈಗ ಹಂಗಾಮಿಗೆ ಬೇಕಾದಂಥ ಬೇರೆ ಬೇರೆ ಯಂತ್ರೋಪಕರಣಗಳಾಗಲಿ, ಕುಂಟೆ ಆಗಲಿ, ಕೂರಿಗೆ ಆಗಲಿ, ಆಮೇಲೆ ರೋಟೋವೇಟರ್ ಆಗಲಿ, ಮುಂತಾದ ಎಲ್ಲವುಗಳನ್ನು ಕೂಡ ನಾವು ಎಲ್ಲ ಹುಬ್ಬಳ್ಳಿಗೆ ಸಮರ್ಪಕವಾಗಿ ರೈತರ ಬೇಡಿಕೆ ತಕ್ಕಂತೆ ನಾವು ಸರಬರಾಜು ಮಾಡ್ತಾ ಇದ್ದೇವೆ. ಇನ್ನು ಅದು ಬಿಟ್ಟರೆ ಬೇರೆ ಬೇರೆ ಮುಂಚೆನೆ ಇನ್ನು ಬಿತ್ತೋಕ್ಕಿಂತ ಮುಂಚೆನೆ ಅವರಿಗೆ ಹಸಿರೆಲ್ಲ ಗೊಬ್ಬರಗಳು ಬೇಕಾಗುತ್ತೆ ಅಂದ್ಬಿಟ್ಟು ಡಯಂಚ ಕುದುರೆ ಮಂತೆ ಮುಂತಾದ ರೈತರು ನೀರು ಬಿಡಬೇಕಾಗುತ್ತಿದೆ ಹೊಲಗಳಿಗೆ. ಅದಕ್ಕೋಸ್ಕರ ನಾವು ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಅಂದರೆ ತುಂತುರು ನೀರಾವರಿ ಘಟಕಗಳಾಯಿತು ಮತ್ತು ರೈತ ಸಂಪರ್ಕ ಕೇಂದ್ರದಿಂದ ಒದಗಿಸ್ತಾ ಇದ್ದೀವಿ. ರೈತರು ಈಗ ಆಲ್ರೆಡಿ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅವರೇ ತಾವೇ ಬಂದು ಅರ್ಜಿಯನ್ನು ಹಾಕಿಬಿಟ್ಟು ನಮ್ಮಲ್ಲಿ ಬಂದು ಎಲ್ಲ ಬೇರೆ ಬೇರೆ ಯಂತ್ರೋಪಕರಣಗಳನ್ನು ನಮ್ಮ ಒಂದು ಸಮಕ್ಷಮದಲ್ಲಿ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಯಾವಾಗಲೂ ವಾಡಿಕೆಯಿಂದ ನಮ್ಮ ಇಲಾಖೆಯಿಂದ ಏನು ದೊರಕ್ತಾ ಇತ್ತು ಅದು ಈಗಲೂ ಕೂಡ ನಡೀತಾ ಇದೆ. ಅದು ಅಲ್ಲದೇ ಕೂಡ ರೈತ ಬಂಧು ಒಂದು ಅಭಿಯಾನ ಯೋಜನೆಯಲ್ಲಿ ನರೇಗಾದಲ್ಲಿ ನಾವು ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಒಂದಿಷ್ಟು ಕೆಲಸಗಳನ್ನು ಕೊಟ್ಟು ಅವರಿಗೆ ಒಂದು ಏನೋ ಒಂದು ಜೀವನೋಪಾಯಕ್ಕೆ ಸಹಾಯವಾಗೋ ಥರ ಮಾಡ್ತಾ ಇದ್ದೀವಿ. ಅದಲ್ಲದೆ ರೈತ ಬಂಧು ಅಭಿಯಾನದಲ್ಲಿ ನಾವು ರೈತರಿಗೆ ಯಾರು ಆಸಕ್ತಿ ಇರುವಂಥ ರೈತರುಗಳಿಗೆ ಅವರಿಗೆಲ್ಲ ಅವ್ರವ್ರ ಹೊಲಗಳಲ್ಲಿ ಮನೆಗಳ ಹತ್ರ ಅಲ್ಲೆಲ್ಲನೂ ಕೂಡ ಎರೆಹುಳು ಘಟಕಗಳನ್ನು ನಿರ್ಮಿಸ್ಕೊಳ್ಳೋದಕ್ಕೆ ನಾವು ನರೇಗಾ ಯೋಜನೆಯಲ್ಲಿ ಅವರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಇನ್ನು ಮುಖ್ಯವಾದದ್ದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಹಿಂಗಾರು ಹಂಗಾಮಿನಲ್ಲಿ ಯಾವ್ಯಾವ ಬೆಳೆಗಳಿಗೆ ತಾಲೂಕಿನಲ್ಲಿ ಈ ಸದ್ಯ ಚಾಲ್ತಿ ಇದೆ, ಎಲ್ಲಿವರೆಗೆ ಕೊನೆ ದಿನಾಂಕ ಇದೆ, ರೈತರು ಯಾವ್ಯಾವ ಬೆಳೆಗಳಿಗೆ ನೋಂದಾವಣೆ ಮಾಡ್ಕೋಬಹುದಾಗಿದೆ, ಅದರ ಬಗ್ಗೆ ಇಲಾಖೆ ಏನು ವಹಿಸ್ತಾ ಇದೆ, ಈಗಾಗಲೇ ರೈತರು ಎಷ್ಟು ಜನ ನೋಂದಾವಣೆ ಮಾಡ್ಕೋತಾರೆ ಫಸಲ್ ಭೀಮಾ ಯೋಜನೆ? ನಮ್ಮಲ್ಲಿ ಮುಂಗಾರಿನಲ್ಲಿ 13,000 ಚಿಲ್ಲರೆಯಷ್ಟು ರೈತರು ನೋಂದಣಿ ಮಾಡ್ಕೊಂಡಿದ್ರು. ಈಗ ಹಿಂಗಾರು ಹಂಗಾಮಿಂದು ಸ್ಟಾರ್ಟ್ ಆಗಿ ಈಗ ಒಂದು 2 ವಾರ ಆಗ್ತಾ ಬಂತು. ಆದ್ದರಿಂದ ಇಲ್ಲಿವರೆಗೂ ಒಂದು 30-40 ಮಂದಿ ರೈತರು ಮಾತ್ರ ನೋಂದಣಿ ಮಾಡ್ಕೊಂಡಿದ್ದಾರೆ. ಇನ್ನೂ ಹೆಚ್ಚೆಷ್ಟು ರೈತರು ನೋಂದಣಿ ಮಾಡ್ಕೋಬೇಕಂತ ಎಲ್ಲ ರೈತರ ಹತ್ರ ಕೇಳ್ಕೊತೀನಿ. ಈ ಕುರಿತಾಗಿ ನಮ್ಮ ಇಲಾಖೆಯಿಂದ ನಾವು ಈಗಾಗಲೇ 1 ವಾರದ ಹಿಂದೆ ಮತ್ತು ಈಗಲೂ ಕೂಡ ಇವತ್ತಿನವರೆಗೂ ಕೂಡ ನಾವು ಏನು ಅಂದರೆ ಈ ಫಸಲ್ ಭೀಮಾ ಯೋಜನೆಯ ಜೊತೆಗೆ ಅವರು ಟೈಅಪ್ ಆಗಿರುವಂತಹ ಇನ್ಸೂರೆನ್ಸ್ ಕಂಪನಿಯವರ ಜೊತೆ ನಾವು ಎಲ್ಲ ರೈತರಿಗೆ ಪಂಚಾಯಿತಿ ವಾರು ಹೋಗಿ ನಮ್ಮ ಅಧಿಕಾರಿಗಳು ಮತ್ತು ಅವರ ಪ್ರತಿನಿಧಿಗಳು ಕೂಡ ಹೋಗಿ ಇದರ ಬಗ್ಗೆ ಭಾಳಷ್ಟು ಪ್ರಚಾರಗಳನ್ನು ಮಾಡಿ ರೈತರಿಗೆ ನೋಂದಣಿ ಮಾಡ್ಕೊಳೋದಕ್ಕೆ ಹೇಳ್ತಾ ಇದ್ದೀವಿ. ಆ ರೀತಿ ಬಂದಾಗ ನಮ್ಮಲ್ಲಿ ಈಗ ಸದ್ಯಕ್ಕೆ ಜೋಳ ನಮ್ಮಲ್ಲಿ ದೊಡ್ಡದಾಗಿ ಅಂದರೆ ಬೆಳೆಯುವಂಥ ಪ್ರಮಾಣದಲ್ಲಿ ಬೆಳೆಯುವಂಥ ಒಂದು ಬೆಳೆ ಆಗಿರೋದ್ರಿಂದ ಜೋಳ ನೀರಾವರಿಗೆ 30 ನೋಂದಣಿ ಮಾಡ್ಕೊಳ್ಳೋದಕ್ಕೆ ಕೊನೆ ದಿನವಾಗಿದ್ದು ಮತ್ತು ಕಡಲೆ ನೀರಾವರಿಗೆ ಮುಗಿದೋಗಿದೆ. ಇದಕ್ಕಿಂತ ಮುಂಚೆನೇ ಯಾರಾದರೂ ರೈತರು ಮಾಡ್ಕೊಂಡಿದ್ದು ತುಂಬ ಒಳ್ಳೆಯದು, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಬಂದರೆ ಸೂರ್ಯಕಾಂತಿ ನೀರಾವರಿಗೆ 15 ಇತ್ತು ನೋಂದಣಿ ದಿನಾಂಕ. ಇನ್ನು ನಮ್ಮಲ್ಲಿ ದೊಡ್ಡದಾಗಿ ಬರುವಂಥದ್ದು ಅಂದರೆ ಶೇಂಗಾ, ಅದು 28 ನೋಂದಣಿ ಮಾಡ್ಕೊಳೋಕ್ಕೆ ನಿಮಗೆ ಕೊನೆ ದಿನ ಆಗಿದೆ. ಇನ್ನು ಭತ್ತ ನೀರಾವರಿಗೆ 28. ಈ ರೀತಿ ಇವೆಲ್ಲ ಮುಖ್ಯ ಬೆಳೆಗಳಿದ್ದಾವೆ. ಹೀಗೆ ಬೇರೆ ಬೇರೆ ಬೆಳೆಗಳಿಗೆ ಈ ರೀತಿ ಬೇರೆ ಬೇರೆ ನೋಂದಣಿ ದಿನಗಳಾಗಿದ್ದಾವೆ ಅಂತ ಇದನ್ನೆಲ್ಲ ರೈತರು ನೋಂದಣಿ ಮಾಡಬೇಕು ಅಂತ ನಾನು ಎಲ್ಲರಿಗೂ ಎಲ್ಲ ನಮ್ಮ ಇಲಾಖೆ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಮುಖ್ಯವಾಗಿ ದೇವದುರ್ಗ ಭಾಗದಲ್ಲಿ ರೈತರ ಬೇಡಿಕೆ ಸ್ಪ್ರಿಂಕ್ಲರ್ ಸೆಟ್ಟು ಜೊತೆಗೆ ಡೀಸೆಲ್ ಇಂಜಿನ್ ನೀರು ಎತ್ತಲಿಕ್ಕೆ ಸಾಕಷ್ಟು ಬೇಡಿಕೆ ಬರ್ತಾ ಇದೆ, ಸಿಗ್ತಾ ಇಲ್ಲ ಇಲಾಖೆಯಿಂದ ಅಂತಕ್ಕಂಥದ್ದು ಅಲ್ಲಲ್ಲಿ ರೈತರು ಹೇಳ್ತಾರೆ. ಏಕೆ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಸಪ್ಲೈ ಮಾಡಲಿಕ್ಕೆ ಆಗೋದಿಲ್ವಾ? ನಿಮ್ಮ ಗುರಿ ಎಷ್ಟಿರುತ್ತೆ ಅಷ್ಟೇ ತರಿಸ್ತೀರಾ? ಹೆಚ್ಚು ಬೇಡಿಕೆ ಬಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ಇಲಾಖೆಯಿಂದ ತರಿಸಿ ಕೊಡ್ಲಿಕ್ಕೆ ಆಗೋದಿಲ್ವಾ? ಹೇಗೆ ಹೆಚ್ಚಿನ ಬೇಡಿಕೆ ಬಂದಾಗ ನಾವು ತರಿಸಿ ಕೊಡಬೇಕು ಅಂದರೆ ನಮಗೆ ಏನು ಇಲಾಖೆಯಿಂದ ಒದಗಿ ಬಂದಿರುತ್ತೋ, ಏನು ಒಂದು ಅನುದಾನ ಬಂದಿರುತ್ತೋ ಅದರಲ್ಲೇ ನಾವು ರೈತರಿಗೆ ಕೊಡಬೇಕಾಗಿರುತ್ತೆ. ಇನ್ನು ಹೆಚ್ಚಿನದ ಏನಾದರೂ ಬೇಡಿಕೆ ಬಂದರೆ ನಮ್ಮ ಕರ್ತವ್ಯ ಇರೋದು ಏನಂದರೆ ಕೇವಲ ಈ ಥರ ನಮ್ಮ ರೈತರಲ್ಲಿ ಈ ಹೋಬಳಿಯಿಂದ ಇಷ್ಟು ಜನ ರೈತರು ಇದನ್ನು ಕೇಳಿದ್ದಾರೆ ಅನ್ನೋದನ್ನು ಮಾತ್ರ ನಾವು ನಮ್ಮ ಜಂಟಿ ಕೃಷಿ ನಿರ್ದೇಶಕರಿಗೆ ಒಂದು ಏನು ಮನವಿನ ಸಲ್ಲಿಸಬಹುದಾಗಿರುತ್ತೆ. ಆ ರೀತಿ ನಾವು ಆ ನಿಟ್ಟಿನಲ್ಲಿ ಕೂಡ ಆಲ್ರೆಡಿ ನಾವು ರೈತರಿಗೆ ನಮಗೆ ಬೇಕಾದಂಥ ತಡಪಲ್ಲಾಗಲಿ ಇದು ಆಯಿತು ಸ್ಪ್ರಿಂಕ್ಲರ್ ಆಗಲಿ ಯಾವುದೇ ಇರಲಿ ನಮಗೆ ಇಷ್ಟೊಂದು ಬೇಕು, ನಮ್ಮಲ್ಲಿ ಈ ಕ್ಯಾಟಗರಿ ಜನರು ಜಾಸ್ತಿ ಇದ್ದಾರೆ ಅಂತಂದ್ಬಿಟ್ಟು ಆ ರೀತಿಯೇ ನಾವು ಕೇಳ್ಕೊಂಡಿರ್ತೀವಿ. ಆದರೆ ಈ ಕರೋನಾ ಎಲ್ಲ ಈ ಸಂದರ್ಭದಲ್ಲಿ ನಾವು ಕೂಡ ಸ್ವಲ್ಪ ಈ ಸ್ಥಿತಿಯಲ್ಲಿ ನಮಗೆಲ್ಲ ಗೊತ್ತಿರೋದ್ರಿಂದ ನಮಗೆ ರೈತರ ಅವರ ಕೂಡ ಅಹವಾಲುಗಳನ್ನು ಕೂಡ ಸ್ವೀಕರಿಸಿದ್ದೀವಿ. ಅದರ ಪ್ರಕಾರ ನಾವು ಮೇಲೆ ಹಿರಿಯಾಧಿಕಾರಿಗಳಿಗೆ ಅಹವಾಲುಗಳನ್ನು ಕಳಿಸಿದ್ದೀವಿ ಮತ್ತು ಮನವಿಯನ್ನು ಕೂಡ ಕಳಿಸಿದ್ದೀವಿ. ಅದರ ಪ್ರಕಾರ ನಮಗೆ ಆದಷ್ಟು ಎಲ್ಲ ರೈತರಿಗೂ ಯಾವುದೇ ಒಂದು ರೀತಿಯಿಂದ ಕೊರತೆ ಆಗದಂತೆ ನಮಗೆ ಇಲಾಖೆಯಿಂದ ಅನುದಾನ ಬರ್ತಾ ಇದೆ. ಆದ್ದರಿಂದ ಸ್ಪ್ರಿಂಕ್ಲರ್ ಆಯಿತು, ಎಲ್ಲ ಆಯಿತು, ಎಲ್ಲ ಬೇರೆ ಬೇರೆ ಒಂದು ಪರಿಕರಗಳನ್ನು ನಾವು ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಕೊಡ್ತಾ ಇದ್ದೀವಿ. ಯಾವುದೇ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಕ್ರಾಪ್ ಸರ್ವೆ ಆ್ಯಪ್, ಬೆಳೆ ಸರ್ವೆ, ಹಿಂಗಾರು ಹಂಗಾಮು ಮುಂಗಾರು ಹಂಗಾಮಲ್ಲಿ ಕಡ್ಡಾಯವಾಗಿ ರೈತರು ಮಾಡಬೇಕಾಗಿದೆ. ತಮ್ಮ ಬೆಳೆನ ಅವರೇ ರೈತರು ಸರ್ವೆ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಈಗಾಗಲೇ ಜಿಲ್ಲೆಯಾದ್ಯಂತ ನಡೀತಿದೆ. ದೇವದೂರು ತಾಲೂಕಿನಲ್ಲಿ ಹೇಗಿದೆ, ಅದರದ್ದು ಪರಿಸ್ಥಿತಿ ಹೇಗಿದೆ, ಮುಂದಿನ ಹಂಗಾಮು ಹಿಂದಿನ ಹಂಗಾಮಿನಲ್ಲಿ ಹೇಗೆ ಆಯ್ತಿದೆ ಅಲ್ಲ? ದೇವದುರ್ಗದಲ್ಲಿ ಈ ಒಂದು ಬೆಳೆ ಸಮೀಕ್ಷೆ ಬಗ್ಗೆ ಹೇಳಬೇಕು ಅಂದರೆ ನಾವು ಮುಂಗಾರು ಹಂಗಾಮಿನಲ್ಲಿ 100% ಹತ್ತಿರದಷ್ಟು ನಾವು ಏನು ಮಾಡಿದ್ದೀವಿ, 99.99% ಅಷ್ಟು ನಾವು ಏನು ಎಲ್ಲ ರೈತರಿಗೆ ಮನವೊಲಿಸಿ ಏನು ಬೆಳೆ ಸಮೀಕ್ಷೆನ ಮುಗಿಸಿದ್ದೀವಿ. ನಾವು ನಿಜ ಹೇಳಬೇಕು ಅಂದರೆ ನಮ್ಮಲ್ಲಿ ಕಂದಾಯ ಇಲಾಖೆಯವರಾಗಲಿ ಮತ್ತು ನಮ್ಮ ಇಲಾಖೆಯವರಾಗಿ ಭಾಳಷ್ಟು ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ. ಅವು ಕಷ್ಟಪಟ್ಟು ರೈತರಿಗೆ ಯಾವುದೇ ತೊಂದರೆ ಆಗದಂಗೆ ರೈತರಿಗೂ ಕೂಡ ಮನವೊಲಿಸಿದ್ದೀವಿ. ಆದರೂ ಏನಾಗ್ತಿದೆ, ರೈತರಿಗೆ ಎಲ್ಲರಿಗೂ ಯಾವ ರೀತಿ ಮೊಬೈಲ್ನ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ಕೂಡ ನಾವು ಮಾಹಿತಿ ಕೊಟ್ಟು ಕೂಡ ಆದಷ್ಟು ನಮ್ಮ ಕೈಲಾದಷ್ಟು ರೈತರಿಗೆ ಮನವರಿಕೆ ಮಾಡಿ ನಾವು ಬೆಳೆ ಸಮೀಕ್ಷೆ ಮಾಡಿಸಿದ್ದೀವಿ ಯಾವುದು ಮುಂಗಾರು ಹಂಗಾಮಿಂದ. ಅದೇ ರೀತಿ ಕೂಡ ನಮ್ಮ ಮಾನ್ಯ ಕೃಷಿ ಮಂತ್ರಿಯವರುಗಳು ಹೇಳಿದಂಗೆ, ಸಚಿವರು ಹೇಳಿದಂಗೆ ಏನಾಗಿದೆ ಅಂದರೆ ಈ ವರ್ಷ ಹಿಂಗಾರು ಹಂಗಾಮಿನಲ್ಲಿ ಅವರ ಆಜ್ಞೆಯಂತೆ ನಾವು ಆದಷ್ಟು 100 ಇಲ್ಲಾಂದ್ರೆ 99% ಅಷ್ಟಾದ್ರೂ ಕೂಡ ರೈತರ ಸ್ವತಃ ಅವರಿಂದನೇ ಒಂದು ಬೆಳೆ ಸಮೀಕ್ಷೆ ಮಾಡಬೇಕಂತ ಅವರ ಒಂದು ಆದೇಶ ಆಗಿದೆ ಮತ್ತು ನಮ್ಮ ಆಶಯನೂ ಅದೇ ಆಗಿದೆ. ಆದರೂ ಕೂಡ ನಾವು ಎಲ್ಲರಿಗೂ ಈ ಮೂಲಕ ನಾನು ಏನು ಕೇಳ್ಕೊಳ್ತೀನಿ ಅಂದರೆ, ಭಾಳಷ್ಟು ರೈತರು ನಿಮ್ಮ ಮನೆಯಲ್ಲಿ ಸ್ಮಾರ್ಟ್ ಫೋನ್ ಇದ್ದೇ ಇರ್ತದೆ, ನಿಮಗೆ ಬರಲಿಲ್ಲ ಅಂದರೆ ನಿಮ್ಮ ಮೊಮ್ಮಕ್ಕಳಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಯಾರಿಗೆ ಬರ್ತದೆ ಅವ್ರನ್ನ ಕರ್ಕೊಂಡು ನಿಮ್ಮ ಹೊಲದಲ್ಲಿ ಹೋಗಿ ನೀವೇ ಸ್ವತಃ ಬೆಳೆಯನ್ನು ಛಾಯಾಚಿತ್ರಣ ನೀವೇ ಗ್ರಹಿಸಿದ್ರೆ ಅಥವಾ ನೀವೇ ಅದನ್ನು ಕ್ಯಾಪ್ಚರ್ ಮಾಡಿ ಅದನ್ನು ಮೊಬೈಲ್ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಯಾವುದೇ ನಾಳೆ ದಿವಸ ತೊಗರಿ ಖರೀದಿ ಕೇಂದ್ರ ಅಥವಾ ಭತ್ತ ಖರೀದಿ ಕೇಂದ್ರ ಎಲ್ಲೇ ಹೋದರೂ ಕೂಡ ನಿಮಗೆ ಯಾವುದೇ ತೊಂದರೆ ಆಗದಂಗೆ ನಿಮ್ಮನ್ನು ನೀವೇ ಬಚಾವ್ ಮಾಡ್ಕೋಬೋದಾಗಿದೆ. ನೀವು ಆದಷ್ಟು ಇಲಾಖೆ ಮೇಲೇ ಅವಲಂಬನೆ ಆಗುದೇ, ನಿಮಗೇನೇ ಒಂದು ಮಾಹಿತಿ ಬೇಕಾಗಿರಲಿ, ತಾಂತ್ರಿಕವಾಗಲಿ ಆಗಲಿ ಯಾವುದೇ ಒಂದು ಮಾಹಿತಿ ಬೇಕಾಗಿರಲಿ ನಮ್ಮ ಎಲ್ಲ ಅಧಿಕಾರಿಗಳು ನಿಮಗೆ ಸಹಾಯ ಮಾಡೋದಕ್ಕೆ ನಾವಿದ್ದೀವಿ. ಆದರೆ ಸ್ವತಃ ನೀವೇ ಮಾಡ್ಕೊಳ್ಳೋದುವರೆಗೂ ಇದನ್ನು ನಾವು ಯಶಸ್ವಿಯಾಗಿ ಮುಗಿಸೋದಕ್ಕಾಗಲ್ಲ. ಆದ್ದರಿಂದ ಎಲ್ಲರ ಹತ್ರ ಎಲ್ಲ ರೈತರ ಹತ್ರ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಏನಂದರೆ, ದಯವಿಟ್ಟು ನಿಮ್ಮ ಹೊಲದ ಸಮೀಕ್ಷೆಯನ್ನು ನಿಮ್ಮ ಬೆಳೆಯ ಛಾಯಾಚಿತ್ರವನ್ನು ದಯವಿಟ್ಟು ನೀವು ಸಮಕ್ಷಮದಲ್ಲಿ ನಿಂತುಕೊಂಡು ನೀವೇ ತೆಗೆದ್ರೆ ಭಾಳ ಒಳ್ಳೆಯದು. ನಿಮ್ಮ ಕೈಲಿ ಆಗಿಲ್ಲ ಅಂದರೆ ನಮ್ಮ ಅಧಿಕಾರಿಗಳ ಒಂದು ಸಹಾಯ ತಗೊಂಡು ನೀವೇ ಅದನ್ನು ತೆಗೆದುಬಿಟ್ಟು ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ನಾಳೆ ಯಾವುದೇ ಎಲ್ಲೇ ಹೋದ್ರೂ ಯಾವುದೇ ಸವಲತ್ತುಗಳು ಪಡ್ಕೊಳ್ಳೋದ್ರಲ್ಲಿ ನಿಮಗೆ ಯಾವುದೇ ಕೊರತೆ ಆಗಲ್ಲ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಹಿಂಗಾರಂಗಮಿಂದು ಇನ್ನೂ ನಮ್ಮಲ್ಲಿ ಅದು ಸಮೀಕ್ಷೆದು ಇನ್ನೂ ನಾವು ಶುರು ಮಾಡಿಲ್ಲ. ಮಾಡಿದ ತಕ್ಷಣ ನಾವು ಎಲ್ಲ ನಮ್ಮ ಅಧಿಕಾರಿಗಳು ನಿಮ್ಮ ನಿಮ್ಮ ಹೊಲಗಳಿಗೆ ಬಂದು ನಿಮ್ಮಲ್ಲಿ ಬಂದು ನಾನು ಕೂಡ ಬಂದು ನಿಮ್ಮಲ್ಲೆಲ್ಲನೂ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ದಯವಿಟ್ಟು ಈ ಸಾರಿ ನಮಗೆ 100% ಸಮೀಕ್ಷೆಯನ್ನು ಮಾಡೋದಕ್ಕೆ ರೈತರು ನಮಗೆ ಸಹಾಯ ಮಾಡಬೇಕು, ಕೈ ಜೋಡಿಸ್ಬೇಕಂತ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೆಯದು ಡಾಕ್ಟರ್ ಪ್ರಿಯಾಂಕ ಅವರೇ, ಇದುವರೆಗೆ ಇಲಾಖೆಯ ಕೆಲವೊಂದು ಯೋಜನೆಗಳು, ಮಳೆ ಬೆಳೆ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥ ವಿಚಾರ, ಮುಖ್ಯವಾಗಿ ಕೃಷಿ ಇಲಾಖೆ ಇರೋದು ರೈತರ ಸೇವೆಗಾಗಿ ರೈತರಿಗೆ ಏನು ಬೇಕು ಬೇಡಗಳನ್ನು ಗಮನಿಸಿ ವೇಳೆಗೆ ಸರಿಯಾಗಿ ಅವರಿಗೆ ಸಹಾಯ ಸೌಲಭ್ಯಗಳನ್ನು ನೀಡ್ತಕ್ಕಂಥ ಕೆಲಸ ಕೃಷಿ ಇಲಾಖೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಇಲಾಖೆ ಎಲ್ಲ ಅಧಿಕಾರಿಗಳು ಶ್ರಮ ವಹಿಸಿ ರೈತರ ಶ್ರೇಯೋಭಿವೃದ್ಧಿಗೆ ಕೈ ಜೋಡಿಸಲಿ ಅಂತ ಹೇಳೋಣ. ಇದುವರೆಗೆ ನಿಮ್ಮ ವಿಚಾರವನ್ನು ರೈತರೊಂದಿಗೆ ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ, ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ದೇವದುರ್ಗ ತಾಲೂಕಿನಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಮತ್ತು ಕೃಷಿ ಇಲಾಖೆಯ ಯೋಜನೆ ಕುರಿತು ಸಹಾಯಕ ಕೃಷಿ ನಿರ್ದೇಶಕರಾದ ಡಾ ಪ್ರಿಯಾಂಕ ಎಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ವಿಜಿ ಬಾಲುತಿ. ಬನ್ನಿ ರೈತ ಬಾಂಧವರೇ, ಈಗೊಂದು ವಾಣಿಜ್ಯ ಪ್ರಕಟಣೆ ಕೇಳೋಣ, ನಂತರ ಕಾರ್ಯಕ್ರಮ ಮುಂದುವರಿಯುವುದು. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ ಆತ್ಮ ನಿರ್ಭರ್ ಹೋ ಜಾಯೆ ಸಂಕಟ

ಇನ್ನು ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಮತ್ತು ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ನೆಲಗಡಲೆ ಶೇಂಗಾವನ್ನು ಬಿತ್ತನೆ ಮಾಡಿದಂತಹ ಹಾಗೆಯೇ ಮಾಡುತ್ತಿರುವ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಬೇಗನೆ ಬಿತ್ತಿದ ಶೇಂಗಾ ಬೆಳೆಯು ಕೊಯ್ಲು ಹಂತದಲ್ಲಿದ್ದು ಮಳೆಯ ಮುನ್ಸೂಚನೆಯನ್ನು ತಿಳಿದುಕೊಂಡು ಕೊಯ್ಲು ಮಾಡಲು ಸೂಚಿಸಲಾಗಿದೆ. ಒಕ್ಕಣೆ ನಂತರ ಒಡೆದ ಮತ್ತು ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಬಾಧೆಯನ್ನು ಕಡಿಮೆ ಮಾಡಬಹುದು. ಇನ್ನು ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು, ಅಥವಾ 2 ಮೆಟಾರಿಜಿಯಂ ಅಸೊಪ್ಲಿಯೆ ಅಥವಾ 2 ಮೆಟಾರಿಜಿಯಂ ರಿಲೇ ಜೈವಿಕ ಶಿಲೀಂಧ್ರ ಕೀಟನಾಶಕವನ್ನು ಅಥವಾ 0.4 ಇಮಾಮೆಕ್ಯೂನ್ ಬೆಂಜೊಯೇಟ್ 5 SG ಅಥವಾ 0.25 ಮಿಲಿಲೀಟರ್ ಕ್ಲೋರಾನ್ ನಿಟ್ರಿನಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಹಿಂಗಾರಿ ಜೋಳದ ಬೆಳೆ 30 ಮತ್ತು ತೆನೆ ಬರುವ ಹಂತದಲ್ಲಿ 3% ಪಂಚಗವ್ಯವನ್ನು ಸಿಂಪಡಿಸಬೇಕು. ಜೋಳದಲ್ಲಿ ಸುಳಿನೊಣದ ಹತೋಟಿಗೆ 2 ಫರ್ಫೆನೊಫಾಸ್ 50 EC ಅಥವಾ 2 ಕ್ಲೋರಿಫೆರಿಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬಿತ್ತಿದ 12-14 ದಿನಗಳ ನಂತರ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಜಿಲ್ಲೆಯಲ್ಲಿ ಭತ್ತದ ಕಟಾವು ಹಲವೆಡೆ ನಡೆದಿದ್ದು, ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆಯನ್ನು ಹಾಕಿ. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟಲು ಮೊದಲು ಇಬ್ಬನಿ ಆರುವುದನ್ನು ಬಿಡಬೇಕು. ಕಡಲೆಯನ್ನು ಬಿತ್ತಿರುವಂಥ ರೈತ ಬಾಂಧವರಿಗೆ ಇನ್ನು ಮಾಹಿತಿಯನ್ನು ಹೇಳೋದಾದರೆ, ಕಡಲೆ ಬೆಳೆಯಲ್ಲಿ ಹಿಲಿಕೋವರ್ಪ ಅಥವಾ ಸ್ಪೊಡಾಟ್ಪರ್ ಕೀಟದ ಹತೋಟಿಗೆ 0.15 ಮಿಲಿಲೀಟರ್ ಕ್ಲೋರಾನ್ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಚಿಕ್ಪಿ ಮ್ಯಾಜಿಕ್ ಅಥವಾ 20 ಯೂರಿಯಾ ಮತ್ತು 1 ಟ್ರೈಕೆಂಟನಾಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಈ ಸಿಂಪರಣೆಯನ್ನು 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಾಡಬೇಕು. ಕಡಲೆ ಬೆಳೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಇಚ್ಚು ಹುಟ್ಟುವುದರಿಂದ ಹೆಚ್ಚಿನ ಕವಲಿಡಿದು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 PPM NAA ಸಿಂಪಡಿಸಬೇಕು. ಇದರಿಂದ ಬೆಳೆ ಸದೃಢ ಮತ್ತು ಆರೋಗ್ಯವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಕೊಡುತ್ತದೆ. ಹತ್ತಿಯನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ನ ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಬೇಗನೆ ಬಿತ್ತಿದ ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಮಳೆ ಇಲ್ಲದ ಅವಧಿಯಲ್ಲಿ ರೈತ ಬಾಂಧವರು ಹತ್ತಿಯನ್ನು ಬಿಡಿಸಬೇಕು. ಇನ್ನು ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ತಿಳಿಸೋದಾದರೆ, ಥ್ರಿಪ್ಸ್ ನುಸಿ ರಸ ಹೀರುವ ಕೀಟಗಳ ಹತೋಟಿಗಾಗಿ ಪ್ರತಿ ಎಕರೆಗೆ 8 ಹತ್ತಿ ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಬೆಳೆಯ ಮೇಲೆ 1 ಎತ್ತರದಲ್ಲಿ ಹಾಕಬೇಕು ಅಥವಾ 0.3 ಡೇನುಟಫುರಾನ್ 20 SG ಅಥವಾ 1 ಸ್ಪೆರೋಮೆಸೆಫಿನ್ 39.9 SC ಅಥವಾ 1 ಡೈಫುಂತುರಾಯಿನ್ 50 WP ಅಥವಾ 1 ಪ್ರೊಪ್ರೋನಿಲ್ 5 SC ಅಥವಾ 1 ಅಸಿಫೇಟ್ 75 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಮೆಣಸಿನಕಾಯಿಯಲ್ಲಿ ಕಾಯಿ ಕೊರೆಯುವ ಕೀಟದ ಹತೋಟಿಗಾಗಿ 1 ಥಯೋಡಿಕಾರ್ಬ್ 75 WP ಅಥವಾ 0.3 ಇಮಾಮೆಕ್ಯೂನ್ ಬೆಂಜೊಯೇಟ್ 5 SG ಅಥವಾ 1 ಕ್ಲೋರೋಪೆನೆಪೈರ್ 10 SC ಅಥವಾ 0.75 ನೌಲೂರಾನ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ 1 ಕಾರ್ಬನ್ ಡೈಸಮ್ 50 WP ಅಥವಾ 1 ಪೆನ್ಕೊನಜಾಲ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಕುರಿಗಳನ್ನು ಸಾಕಿರುವಂತಹ ರೈತ ಬಾಂಧವರಿಗೆ ಹೇಳೋದಾದರೆ, ಕುರಿಗಳಿಗೆ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ಬೇರೆ ಬೇರೆ ಜಂತುನಾಶಕ ಔಷಧಿಯನ್ನು ಕೂಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಕೇಳಿದ್ರಲ್ಲ ರೈತ ಬಾಂಧವರು, ಇದುವರೆಗೆ ನಾಳೆಯ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು, ಮತ್ತೆ ನಾಳೆ ಭೇಟಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆ ಕೇಳಿದಿರಿ. ಬನ್ನಿ ರೈತ ಬಾಂಧವರೇ, ಕೃಷಿ ರಂಗ ಕಾರ್ಯಕ್ರಮ ಮುಂದುವರಿಯುವುದು. ಈಗ ಕೆಲವು ವಾಣಿಜ್ಯ ಪ್ರಕಟಣೆ.

ಮಾಡಲೆ ಘೋರ ಹರ್ಯಾಣ ಸುಡಲೆ ಗತಿಯೇನೋ ಮಾಡಲೆ ಅದ್ಭುತ ಆರ್ಯಣದಲ್ಲಿ ಅದ್ಭುತ ಆರ್ಯಣದಲ್ಲಿ ಅದ್ದು ಕಾಗಿಗಳೆಲ್ಲ ಅದ್ಭುತ